ಹಾಗೂ ಕಾರ್ಮಿಕರ ಕೂಲಿ ವೆಚ್ಚ ಮತ್ತು ಇತರೆ ನಿರ್ವಹಣೆ ವೆಚ್ಚಗಳನ್ನು ಪರಿಗಣಿಸಿ ರಾಗಿ ಕಟಾವು ಮಾಡಲು ಯಂತ್ರಕ್ಕೆ ಪ್ರತಿ ಗಂಟೆಗೆ 2,700 ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಜನನ ಸಮಯ ಮತ್ತು ಆ ನಂತರದ 7 ದಿನಗಳಲ್ಲಿ ಸಮರ್ಪಕ ಆರೈಕೆ, ಕ್ರಮಬದ್ಧವಾಗಿ ಎದೆಹಾಲು ಉಣಿಸಿ ಸ್ವಚ್ಛತೆಯ ಪಾಲನೆ ಮಾಡಿ ತಾಯಿಗೆ ಮಗುವಿನ ಆರೈಕೆ ಬಗ್ಗೆ ತಿಳಿವಳಿಕೆ ಮೂಡಿಸಿ ಅವುಗಳ ಪಾಲನೆ ಮಾಡಿಸುವಲ್ಲಿ ಯಶಸ್ವಿಯಾದರೆ ನವಜಾತ ಶಿಶುಗಳ ಮರಣವನ್ನು ಶೂನ್ಯಕ್ಕೆ ತರಬಹುದು ಎಂದು ಯಾದಗಿರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಮಹೇಶ್ ಬಿರಾದರ್ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೆಕ್ಕೆಜೋಳಕ್ಕೆ ಕನಿಷ್ಠ ಬೆಂಬಲ ಬೆಲೆ 2,400 ರೂಪಾಯಿ ನಿಗದಿ, ಖರೀದಿ ಪ್ರಕ್ರಿಯೆ ಅಧಿಕಾರಿಗಳೊಂದಿಗೆ ಚರ್ಚೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕೊಡಗು ಜಿಲ್ಲೆಯ ಪೈಸಾರಿ ಜಮೀನನ್ನು ಅರಣ್ಯ ಇಲಾಖೆಗೆ ವರ್ಗಾಯಿಸಲು ಸಮಿತಿ ರಚನೆ. 3 ಎಕರೆಗಿಂತ ಕಡಿಮೆ ಇರುವ ರೈತರ ಜಮೀನು ತೆರವುಗೊಳಿಸದಂತೆ ಅಧಿಕಾರಿಗಳಿಗೆ ಸಚಿವ ಭೈರತಿ ಸುರೇಶ್ ಸೂಚನೆ. ಪೌರ ಕಾರ್ಮಿಕರಿಗೆ ಸಕಾಲದಲ್ಲಿ ವೇತನ ಪಾವತಿಸಲು ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಪಿ ರಘು ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಇಂದಿನ ವಿಷಯ ಸಾವಯವ ಕೃಷಿ ಮತ್ತು ಕೃಷಿ ಮೂಲಭೂತ ಸೌಕರ್ಯ ನಿಧಿ. ಈ ಕುರಿತು ಭಾಗವಹಿಸುತ್ತಾರೆ ಆರ್ಥಿಕ ಸಲಹೆಗಾರರು, ಕೃಷಿ ಮೂಲಭೂತ ಸೌಕರ್ಯ ನಿಧಿ ಯೋಜನೆ ವಿಭಾಗದ ಶ್ರೀ ಗೋವರ್ಧನ್ ಹೆಚ್ಎಲ್ ಹಾಗೂ ಜಂಟಿ ಕೃಷಿ ನಿರ್ದೇಶಕರ ಯೋಜನೆ ವಿಭಾಗದ ಶ್ರೀಮತಿ ಅನುರಾಧ ಅವರು. ಕೇಳಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಹಲೋ ಕೃಷಿರಂಗ. ಹಲೋ ಆಕಾಶವಾಣಿ, ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಬನ್ನಿ ಕೆಳಗುರೆ, ಇವತ್ತಿನ ನಮ್ಮ ರಾಜ್ಯ ಸರ್ಕಾರ ಕೃಷಿ ಇಲಾಖೆ ಪ್ರಾಯೋಜಿತ ಕಾರ್ಯಕ್ರಮ ಇದು. ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಸಾವಯವ ಕೃಷಿ ಮತ್ತು ಕೃಷಿ ಮೂಲಭೂತ ಸೌಕರ್ಯ ನಿಧಿ ಯೋಜನೆ. ಇದು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಆಗಿದೆ. ನಮ್ಮ ಜೊತೆಗೆ ಇವತ್ತು 2 ಸಂಪನ್ಮೂಲ ವ್ಯಕ್ತಿಗಳು ಆಗಮಿಸಿದ್ದಾರೆ. ಅವರನ್ನು ತಮಗೆ ಪರಿಚಯ ಮಾಡಿಕೊಡ್ತೇನೆ. ರಾಜ್ಯ ಸರ್ಕಾರದ ಕೃಷಿ ಯೋಜನಾ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿಯಾಗಿರುವ ಶ್ರೀಮತಿ ಅನುರಾಧ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ಅನುರಾಧ ಅವರೇ, ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ, ಕೇಳುಗರ ಪರವಾಗಿ ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಹಾಗೆ ಇನ್ನೊಬ್ಬರು ಅತಿಥಿಗಳು ಬಂದಿದ್ದಾರೆ. ಅವರು ರಾಜ್ಯ ಸರ್ಕಾರದ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಯೋಜನೆಯ ಆರ್ಥಿಕ ಸಲಹೆಗಾರರಾಗಿದ್ದಾರೆ, ಶ್ರೀ ಎಚ್ ಎಲ್ ಗೋವರ್ಧನ್ ಸರ್ ಅವರು. ಗೋವರ್ಧನ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ, ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ತಮಗೂ ಕೂಡ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಬನ್ನಿ ಕೇಳುಗರೆ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ಕೂಡ ಕರೆ ಮಾಡಿ ಫೋನ್ ಸಂಖ್ಯೆ ದಯವಿಟ್ಟು ಬರ್ಕೊಳ್ರಿ. ಫೋನ್ ಸಂಖ್ಯೆ ಇರುತ್ತಿವೆ 2237 4 7 7 2 2 3 7 0 4 7 7 2 2 3 7 0 4 8 8. ಎಷ್ಟು ಹಿಡಿ ಕೋಡ್ ಸಂಖ್ಯೆ 0 8 0. ಹಾಗಿದ್ರೆ ಬನ್ನಿ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ. ಮೊದಲನೇದಾಗಿ ಮೇಡಮ್ ಅನುರಾಧ ಅವರಿಗೆ, ಕೃಷಿ ಯೋಜನಾ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾಗಿದ್ದಾರೆ, ಅವರಿಗೆ ನಾನೇ ಒಂದು ಪ್ರಶ್ನೆ ಕೇಳ್ತೇನೆ. ಮೇಡಮ್, ನೈಸರ್ಗಿಕ ಕೃಷಿ ಅಂದರೆ ಏನು? ನಮ್ಮ ರೈತರು ಯಾಕೆ ಇದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಬೇಕು? ಏನು ಇದ್ರ ಮಹತ್ವ? ಸರ್, ಈಗ ನೈಸರ್ಗಿಕ ಕೃಷಿ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇದೆ. ಒಂದು ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಈ ರಾಸಾಯನಿಕ ರಸಗೊಬ್ಬರಗಳು, ಕೀಟನಾಶಕಗಳನ್ನು ಬಳಕೆ ಮಾಡದೇ ಬೆಳೆಯುವಂಥ ಒಂದು ಪದ್ಧತಿ, ಅದಕ್ಕೆ ನೈಸರ್ಗಿಕ ಕೃಷಿ ಅಂತ ಹೇಳ್ತೀವಿ. ಸ್ಥಳೀಯ ಏನು ಸಂಪನ್ಮೂಲ ಇರುತ್ತೆ, ಕ್ಷೇತ್ರ ಮಟ್ಟದಲ್ಲಿ ಏನು ಸ್ಥಳೀಯ ಸಂಪನ್ಮೂಲಗಳನ್ನು ಇರುತ್ತೆ ಅದನ್ನೇ ಬಳಸ್ಕೊಂಡು ಒಂದು ಮಾಡುವಂತಹ ಒಂದು ಪದ್ಧತಿ, ಅದು ನೈಸರ್ಗಿಕ ಕೃಷಿ ಪದ್ಧತಿ ಅಂತ ಹೇಳ್ತೀವಿ. ಜಾಸ್ತಿ ಕಷ್ಟ ಪಡೋದು ಬೇಡ, ನಿಮ್ಮ ಹೊಲದಲ್ಲೇ ಇರ್ತದೆ ಅಲ್ಲಿಂದ ಉಪಯೋಗಿಸ್ಕೊಂಡು ಬೆಳೀರಿ. ಕಷ್ಟ ಅಂತಲ್ಲ, ಕಷ್ಟ ಇದರಲ್ಲೂ ಇರುತ್ತೆ, ಬಟ್ ಮುಖ್ಯವಾಗಿ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲ ಕಡೆ ಕೇಳ್ತಾ ಇದ್ವಿ, ಪರಿಸರ ಮಾಲಿನ್ಯ ಮಾತಾಡ್ತೀವಿ, ನೀರಿನ ಮಾಲಿನ್ಯ ಮಾತಾಡ್ತೀವಿ, ಮತ್ತೆ ಯಾವ ರೀತಿಯ ಒಂದು ಆಹಾರ ಪದ್ಧತಿ ಆಹಾರವನ್ನು ಸೇವಿಸ್ತಾ ಇದ್ವಿ, ಅದೆಲ್ಲರಿಗೂ ಗೊತ್ತೇ ಇದೆ. ಸೊ ಆ ಥರದ ಒಂದು ಒಳ್ಳೆ ಪದ್ಧತಿ ನಾವು ನಮ್ಮಲ್ಲಿ ಬೆಳೆಸ್ಕೋಬೇಕು ಅಂತಂದರೆ ಬೆಳೆ ಪದ್ಧತಿ, ಹಾಗೆ ಆಹಾರ ಒಳ್ಳೆಯ ಆಹಾರ ಸೇವಿಸಬೇಕು ಅಂತಂದರೆ ನಾವು ಈ ಥರ ಒಂದು ಪದ್ಧತಿಯನ್ನು ಬಳಸ್ಕೊಳ್ಬೇಕಾಗುತ್ತೆ, ಅಳವಡಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ನೈಸರ್ಗಿಕ ಕೃಷಿ ಇರ್ಬೋದು, ಸಾವಯವ ಕೃಷಿ ಇರ್ಬೋದು, ಇವೆಲ್ಲ ತುಂಬ ಹೆಚ್ಚಿನ ಒಂದು ಮಹತ್ವವನ್ನು ಪಡಿತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಇನ್ನೊಂದು, ಈಗ ನೈಸರ್ಗಿಕ ಕೃಷಿ ಅಂತವೆ ಮತ್ತು ಸಾವಯವ ಕೃಷಿ ಅಂತವೆ, ಏನು ಇದರಲ್ಲಿ ಸಣ್ಣ ಪ್ರಮಾಣದ ವ್ಯತ್ಯಾಸ ಉಂಟು ಸರ್? ವ್ಯತ್ಯಾಸ ಅಂದರೆ ಸರ್, ಈಗ ನಾವು ನಮ್ಮ ರಾಜ್ಯದಲ್ಲಿ ನೋಡಿದರೆ ನಮ್ಮ ಅಷ್ಟೇನು ವ್ಯತ್ಯಾಸ ಕಂಡು ಬರಲ್ಲ ಸರ್. ಈಗ ನಮ್ಮ ರಾಜ್ಯದಲ್ಲಿ ನಾವು 2005 ಈಗ ಸಾವಯವ ಕೃಷಿಗೆ ಒತ್ತು ಕೊಡ್ತಾ ಇದ್ವಿ. ಹಾಗೆ ಹೇಳಬೇಕು ಅಂತಂದರೆ ನಮ್ಮ ದೇಶದಲ್ಲಿಯೇ ನಮ್ಮ ರಾಜ್ಯ ಏನಿದೆ ಕರ್ನಾಟಕ ರಾಜ್ಯ ಒಂದು ಈ ಸಾವಯವ ಕೃಷಿ ನೀತಿಯನ್ನು ಹೊರತಂದಿರುವಂತಹ ಒಂದು ಮೊದಲನೇ ರಾಜ್ಯ ಆಗಿದೆ. ಸೊ ಹಾಗಾಗಿ ನಮ್ಮ ಏನು ಸಾವಯವ ಕೃಷಿ ನೀತಿಯಡಿ ನಾವೇನು ಸಾವಯವ ಕೃಷಿಯನ್ನು ಇಲ್ಲಿವರೆಗೆ ಏನು ಪ್ರಚಾರ ಪಡಿಸ್ತಾ ಬಂದಿದ್ದೀವಿ ಅದು ಆಲ್ಮೋಸ್ಟ್ ನಾವು ನ್ಯಾಚುರಲ್ ಫಾರ್ಮಿಂಗ್ ಅಂತಲೇ ಹೇಳ್ಬೋದು, ನೈಸರ್ಗಿಕ ಕೃಷಿ ಅಂತಲೇ ಹೇಳ್ಬೋದು. ಬಟ್ ಆದರೆ ನೀವು ಜಾಗತಿಕ ಮಟ್ಟದಲ್ಲಿ ನೋಡೋದಾದರೆ ಈ ನೈಸರ್ಗಿಕ ಕೃಷಿಗೂ ಸಾವಯವ ಕೃಷಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಯಾಕೆ ಅಂತಂದರೆ ಸಾವಯವ ಕೃಷಿ ಅಂತ ಅಂದಾಗ ಈ ಪರಿಕರ ಬಳಸುವಂಥದ್ದು ಎರಡರಲ್ಲೂ ರಾಸಾಯನಿಕ ಬಳಸದೆ, ಈಗ ಕೀಟನಾಶಕಗಳು ಬಳಸದೆ, ಕೆಮಿಕಲ್ ಏನು ಹೇಳ್ತೀವಿ ಅದು ಬಳಸದೆ ಮಾಡುವಂಥದ್ದೇ. ಆದರೆ ಜಾಗತಿಕ ಮಟ್ಟದಲ್ಲಿ ನೋಡಿದ್ರೆ ಸಾವಯವ ಕೃಷಿ ಪದ್ಧತಿ ತುಂಬ ಎಕ್ಸ್ಪೆನ್ಸಿವ್ ಅಗ್ರಿಕಲ್ಚರ್ ಅಂತೀವಿ. ಯಾಕೆಂದರೆ ಈ ಸಾವಯವ ಪರಿಕರಗಳನ್ನು ಹೊರಗಿಂದ ತಂದು ಬಳಸುವಂಥದ್ದು. ಸೊ ಬೇರೆ ದೇಶಗಳಲ್ಲಿ ನೋಡಿದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಪದ್ಧತಿಯಡಿ ಈ ಸಾವಯವ ರೆಡಿಮೇಡ್ ಸಾವಯವ ಗೊಬ್ಬರಗಳೇನಿರುತ್ತೆ ಅದನ್ನು ತಂದು ಕ್ಷೇತ್ರ ಮಟ್ಟದ ಕ್ಷೇತ್ರದಲ್ಲಿ ಬಳಸುವಂಥದ್ದು. ಅದು ತುಂಬ ಜಾಸ್ತಿ ಎಕ್ಸ್ಪೆನ್ಸಿವ್ ಅಗ್ರಿಕಲ್ಚರ್ ಅಂತ ಆಗಿದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನೈಸರ್ಗಿಕ ಕೃಷಿ ಪದ್ಧತಿ ಕಡೆ ಜಾಸ್ತಿ ಒಲವು ತೋರಿಸ್ತಾ ಇದ್ದಾರೆ. ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಹೊರಗಿಂದ ತರುವಂಥ ಒಂದು ಪರಿಕರಗಳಿಗೆ ಜಾಸ್ತಿ ಒತ್ತು ಕೊಡ್ತಾ ಇಲ್ಲ. ಸ್ಥಳೀಯವಾಗಿ ರೈತರ ಹೊಲದಲ್ಲೇ ಮಾಡಿಕೊಳ್ಳುವಂಥದ್ದು ನಾವು ಇನ್ಸಿಟು ಪ್ರಿಪರೇಷನ್ ಅಂತೀವಿ. ಇನ್ಸಿಟು ಅಂದರೆ ಕ್ಷೇತ್ರದಲ್ಲೇ ಮಾಡಿಕೊಳ್ಳುವಂಥದ್ದು, ಸ್ಥಳೀಯ ಸಂಪನ್ಮೂಲಗಳನ್ನು ಮಾಡಿಕೊಂಡು ಮಾಡುವಂಥದ್ದು ಈ ಪದ್ಧತಿ ನೈಸರ್ಗಿಕ ಪದ್ಧತಿ. ಈಗ ನಮ್ಮ ಸಾವಯವ ಕೃಷಿ ಪದ್ಧತಿ ನಮ್ಮ ರಾಜ್ಯದ ಸಾವಯವ ಕೃಷಿ ನೀತಿಯಲ್ಲೂ ಇದನ್ನೇ ಹೇಳಿರೋದು. ಸೊ ಹಾಗಾಗಿ ನಮ್ಮಲ್ಲಿ ಅಂತಷ್ಟು ವ್ಯತ್ಯಾಸ ಇಲ್ಲ. ಬಟ್ ಜಾಗತಿಕ ಮಟ್ಟದಲ್ಲಿ ನೋಡಿದ್ರೆ ನೈಸರ್ಗಿಕ ಕೃಷಿ ನ್ಯಾಚುರಲ್ ಫಾರ್ಮಿಂಗ್ ಅಂತ ಇತ್ತೀಚಿನ ದಿನಗಳಲ್ಲಿ ಏನು ಕಲಿತಾ ಇದ್ವಿ, ಸೊ ಮೋರ್ ಆಫ್ ಇನ್ಸಿಟು ನಮ್ಮ ಏನು ಕ್ಷೇತ್ರದಲ್ಲಿ ಮಾಡ್ಕೊಳ್ಳುವಂಥದ್ದು. ಸಾವಯವ ಕೃಷಿಯಲ್ಲಿ ಹೊರಗಿಂದ ತಂದು ಸಹ ಪರಿಕರಗಳನ್ನು ಸಾವಯವ ಪರಿಕರಗಳನ್ನೇ ಬಟ್ ಹೊರಗಿಂದ ತಂದು ಈಗ ಒಂದು ಕರೆ ಇದೆ ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರು ಹೇಳಿ, ಎಲ್ಲಿಂದ? ನಮಸ್ಕಾರ ಸರ್. ನಮಸ್ತೆ, ಪ್ರಶ್ನೆ ಕೇಳಿ. ಮೈಸೂರು ಜಿಲ್ಲೆ ಚೈನಾರ್ಸಬ್ರ ತಾಲೂಕು ಸೋಸ್ತೆಯಿಂದ ಮಾರಸಟ್ಲು ಮಾಡುವ ನಮಸ್ಕಾರಗಳು. ನಮಸ್ಕಾರ, ಪ್ರಶ್ನೆ ಕೇಳ್ಬಿಡಿ ಸರ್. ಸಾವಯವ ಇದರಲ್ಲಿ ನೈಸರ್ಗಿಕ ಕೃಷಿಯಲ್ಲಿ ಉತ್ಪನ್ನ ಜಾಸ್ತಿ ಆದ್ದು ಸಾವಯವ ಬೇಸಾಯದಲ್ಲಿ ಉತ್ಪನ್ನ ಜಾಸ್ತಿ ಆದಂತ ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಕೃಷಿ ಮೌಲ್ಯ ಉತ್ಪಾದನೆಯಲ್ಲಿ ನಿಧಿ ಎಲ್ಲಿ ಬರುತ್ತೆ ಅನ್ನೋದು ಎರಡನೇ ಪ್ರಶ್ನೆ. ಇಲ್ಲ, ಅದು ಒಂದ್ ಪ್ರಶ್ನೆಗಷ್ಟೇ ಇವರು ಉತ್ತರ ಕೊಡ್ತಾರೆ. ಆ ಪ್ರಶ್ನೆಯನ್ನ ನಾವು ಆಮೇಲೆ ಕೊಡ್ತೇವೆ. ನಿಮ್ ಈಗ ಸುಮ್ನೆ ಒಂದೇ ಪ್ರಶ್ನೆಗೆ ಉತ್ತರ ತಗೊಳ್ಳಿ. ಮೇಡಮ್, ಮೊದಲಿಗೆ ಪ್ರಶ್ನೆ ನೀವು ಕೇಳ್ತಾ ಇದ್ದೀರಾ, ನೈಸರ್ಗಿಕ ಕೃಷಿಯಲ್ಲಿ ಉತ್ಪನ್ನ ಜಾಸ್ತಿ ಬರುತ್ತೋ ಅಥವಾ ಸಾವಯವ ಕೃಷಿಯಲ್ಲಿ ಜಾಸ್ತಿ ಬರುತ್ತಂತ. ಸೊ ನಾನು ಈಗಾಗಲೇ ಹೇಳಿದಂಗೆ ಸರ್, ಬೋತ್ ಎರಡು ಪದ್ಧತಿಯಲ್ಲಿ ಕ್ಷೇತ್ರ ಮಟ್ಟದಲ್ಲಿ ಅನಿವರಿಸುವ ತತ್ವಗಳು ಒಂದೇ ಆಗಿರುತ್ತೆ ಸರ್. ಅಂದರೆ ಈಗ ಎರಡು ಪದ್ಧತಿಯಲ್ಲೂ ಈಗ ಮುಖ್ಯವಾಗಿ ಏನು ಅಂದರೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡುವಂಥದ್ದು. ಸೊ ಹಾಗಾಗಿ ಮತ್ತೆ ನೈಸರ್ಗಿಕ ಕೃಷಿಯಲ್ಲೂ ಅಷ್ಟೇ, ಸಾವಯವ ಪದ್ಧತಿಯಲ್ಲಿ ಎಲ್ಲ ಆದ್ರೂ ಅಷ್ಟೇ, ಸ್ಥಳೀಯವಾಗಿ ಏನು ಸಗಣಿ ಗಂಜಲ ಗೊಬ್ಬರ ಹಾಗೂ ಸ್ಥಳೀಯ ಲಭ್ಯವಿರುವ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ಮುಖ್ಯವಾಗಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡುವಂತಹ ವಿಧಾನ. ಈಗ ಮಣ್ಣಿನ ಫಲವತ್ತೆ ಹೆಚ್ಚಾದ ತಕ್ಷಣ ತಿಳಿದಿರುವಂಗೆ ಉತ್ಪನ್ನನೂ ಜಾಸ್ತಿ ಆಗುತ್ತೆ, ಬೆಳೆ ಉತ್ಪನ್ನನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಮುಖ್ಯವಾಗಿ ಏನು ಮಣ್ಣಿನ ಸತ್ವ ಇದೆ, ಮಣ್ಣಿನ ಫಲವತ್ತತೆ ಇದೆ, ಅದನ್ನು ಜಾಸ್ತಿ ಮಾಡಿಕೊಂಡು ಬೇಕಾಗಿರುವಂತಹ ಏನು ಕೀಟನಾಶಕ ಅಥವಾ ಏನಿದೆ ಅದನ್ನು ಸ್ಥಳೀಯವಾಗಿ ಉಪಯೋಗಿಸ್ಕೊಂಡು ಮಾಡುವುದರಿಂದ ಎರಡರಲ್ಲೂ ಉತ್ಪನ್ನದಲ್ಲಿ ಅಷ್ಟು ವ್ಯತ್ಯಾಸ ಬರೋದಿಲ್ಲ. ಆದರೆ ನೀವು ಸಡನ್ ಆಗಿ ಕೆಮಿಕಲ್ ಫಾರ್ಮಿಂಗ್ ಅಂತ ಏನ್ ಹೇಳ್ತೀವಿ ಅದರಿಂದ ನೈಸರ್ಗಿಕ ಅಥವಾ ಸಾವಯವ ಕೃಷಿಗೆ ಪರಿವರ್ತನೆ ಸಡನ್ ಆಗಿ ಆಗುವಾಗ ಕೆಲವೊಂದು ಟೈಮ್ ಉತ್ಪನ್ನದಲ್ಲಿ ಸ್ವಲ್ಪ ಕಡಿಮೆ ಆಗುವ ಸಾಧ್ಯತೆ ಇದೆ, ಅದು ಕೆಲವೊಂದು ಬೆಳೆಗಳಲ್ಲಿ ಹಾಗೂ ಕೆಲವೊಂದು ವಲಯಗಳಲ್ಲಿ ಆಗುವಂತದ್ದಿದೆ. ಅದನ್ನ ಅದು ಯಾಕೆಂದ್ರೆ ನಮ್ಗೆಲ್ಲರೂ ಗೊತ್ತಿರೋಗೆ ಮಣ್ಣಿನ ಫಲವತ್ತತೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗಿದ್ದು ಈಗ ಅದನ್ನ ಹೆಚ್ಚಿಸಿ ಮತ್ತೆ ಸ್ವಲ್ಪ ಟೈಮ್ ಆಗುತ್ತೆ, ಅದು ಒಂದು ಸ್ಥಿರತೆ ಬರಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ, ಹಾಗಾಗಿ ಕೆಲವೊಂದು ಟೈಮ್ ಉತ್ಪನ್ನ ಈಲ್ಡ್ ಕಮ್ಮಿ ಆಗುತ್ತೆ ಅಂತ ಹೇಳುವಂತ ಕೇಳಿ ಬರ್ತಾ ಇದೆ. ಆದ್ರೆ ಹಲವಾರು ಪ್ರಯೋಗಗಳು ನಡೆದಿದ್ದೆ, ಸೊ ಆ ತರ ಏನಿಲ್ಲ, ಮೂರ್ನಾಲ್ಕು ವರ್ಷ ಆದ್ಮೇಲೆ ಸ್ಥಿರತೆ ಬರುತ್ತೆ. ಆಯ್ತು, ಒಂದು ಪ್ರಶ್ನೆಗೆ ನಿಮ್ದು ಉತ್ತರ ಸಿಕ್ಕಿದೆ. ಎರಡನೇ ಪ್ರಶ್ನೆಗೆ ಗೋವರ್ಧನ್ ಸರ್ ಅವರೇ, ಕೃಷಿ ಮೂಲಭೂತ ಸೌಕರ್ಯ, ನೀವು ಸುಮ್ಮನೆ ಇರಿ, ಕೇಳ್ತಾರೆ ಹೇಳ್ತಾರೆ ಉತ್ತರನ. ಕೃಷಿ ಮೂಲಭೂತ ಸೌಕರ್ಯ ನಿಧಿ ಮೌಲ್ಯವರ್ಧನೆ ಹೆಂಗ್ ಮಾಡ್ಬೇಕಂತ ಕೇಳ್ತಾ ಇದ್ದಾರೆ. ಹಾ, ಕೃಷಿ ಮೂಲಭೂತ ಸೌಕರ್ಯ ನಿಧಿಯ, ಸೊ ಇದರಲ್ಲಿ ಕೃಷಿ ಮೂಲಭೂತ ಸೌಕರ್ಯ ಯೋಜನೆ ಅಡಿಯಲ್ಲಿ 2 ಕೋಟಿವರೆಗೆ ಕಡಿಮೆ ಬಡ್ಡಿಯಲ್ಲಿ, ಕೇಳಿ ಕೇಳಿ, ಕಡಿಮೆ ಬಡ್ಡಿಯಲ್ಲಿ ಲೋನ್ ಸೌಲಭ್ಯಗಳು ಸಿಗ್ತಾ ಇದೆ. ಹೌದು, ಅಂದರೆ ಬ್ಯಾಂಕ್ನವರು 9% ಇಂಟ್ರೆಸ್ಟ್ ಕೊಡ್ತಾರೆ. ಹೌದು, ಮತ್ತು 3% ಗೌರ್ಮೆಂಟ್ ಕೊಡ್ತಾರೆ, ಸಹಾಯಧನ ಕೊಡುತ್ತೆ, ಸಬ್ಸಿಡಿ ಅಂತ, ಸಬ್ಸಿಡಿ. ಹೌದು, ಬಡ್ಡಿ ಸಹಾಯಧನವನ್ನು ಕೊಡುತ್ತೆ. ಇದಲ್ದಲೆ ಬ್ಯಾಂಕ್ನವರು ಸಾಮಾನ್ಯವಾಗಿ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಅದೆಲ್ಲ ಕೇಳೋದು ಜಾಸ್ತಿ, ಬಿಕಾಸ್ 2 ಕೋಟಿ ಅಂದರೆ ದೊಡ್ಡ ಅಮೌಂಟ್. ಹೌದು, ಅದರಿಂದ 2 ಕೋಟಿವರೆಗಿನ ಸಾಲಕ್ಕೆ ಒಂದು CGTMSE ಖಾತರಿ ಬೇಕಾಗುತ್ತೆ, ಕೊಟ್ಟಿದೆ, ಲಭ್ಯವಿರುತ್ತದೆ. ಮತ್ತೆ ಇದರ ಖಾತರಿ ಶುಲ್ಕವನ್ನು ಸರ್ಕಾರವೇ ಭರಿಸುತ್ತದೆ, ಅದೊಂದು. ಇದಲ್ಲದೆ ಈ ನಮ್ಮ AF ಏನಿದೆ, ಕೃಷಿ ಮೂಲಭೂತ ಸೌಕರ್ಯ ನಿಧಿ ಅಡಿ, ಯಾವುದೇ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಸಹಾಯಧನ ಯೋಜನೆಗಳಲ್ಲಿ ತೆಗೆದುಕೊಂಡಂಥ ಲೋನನ್ನು ಇದರಲ್ಲಿ ನೀವು ಒಗ್ಗೂಡಿಸಬಹುದು, ಅಂದರೆ ಆಸ್ ಅ ಸೆಕೆಂಡ್ ಬೆನಿಫಿಟ್ ತಗೋಬಹುದು. ಅದು ಒಂದು ಅವಕಾಶ ಇದೆ, ಅವಕಾಶ ಇದೆ. ಓಹೋ, ಒಳ್ಳೆ ಅವಕಾಶ. ಸಾಮಾನ್ಯವಾಗಿ ಯಾವುದೇ ಸಹಾಯಧನ ಇದ್ರೆ ಒಂದೇ ಒಂದು ಇದು ಕೊಡೋದು, ಬಟ್ ಆದ್ರೆ ಇದರಲ್ಲಿ. ಆಯ್ತು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಪುಟ್ಟರಂಗ ಶೆಟ್ಟಿ ಅವರೇ ಮೈಸೂರಿಂದ. ಮುಂದಿನ ಕರೆ ನೋಡೋಣ. ಹಲೋ, ಹಲೋ, ಹೆಸರು ಹೇಳಿ ಮೇಡಮ್, ಎಲ್ಲಿಂದ? ಹಲೋ ಕೃಷಿರಂಗ, ಕೇಳಿ ಮೇಡಮ್. ನಾನು ಅರಂಬೂರು ಬಸಪ್ಪ ಅಂತೇಳಿ. ಕೇಳಿ ಬಸಪ್ಪ ಅವರೇ. ಸಾವಯವ ಕೃಷಿಯಲ್ಲಿ ಉತ್ತೇಜನ ಕೊಡ್ತಾ ಇದ್ದೇನೆ ಸರ್. ಆದ್ರೆ ನಮ್ಮ ಮಿನಿಸ್ಟರ್ ಇದ್ದಾರಲ್ಲ ಸರ್. ಹೌದು, ಅವರು ಸ್ವಲ್ಪ ತಾಪತ್ರ ಮಾಡ್ತಾರೆ, ರಾಸಾಯನಿಕ ಗೊಬ್ಬರ ಹಾಕೋಣ, ರಾಸಾಯನಿಕ ಗೊಬ್ಬರ ಹಾಕೋಣ ಅಂತೇಳಿ. ಏ, ಅವ್ರು ಯಾವಾಗ ನಿಮ್ಮ ಮನೆಗೆ ಬಂದು ಹೇಳ್ತಾರೆ? ಅವರು ಮಿನಿಸ್ಟರ್ ಇಲ್ಲವ, ಕನ್ಫ್ಯೂಸ್ ಮಾಡಬೇಡ್ರಿ. ನೀವು ಕೃಷಿ ಅಧಿಕಾರಿಗಳಿರ್ತಾರೆ ತಮ್ಮ ಊರಲ್ಲಿ, ತಮ್ಮ ಜಿಲ್ಲೆದಲ್ಲಿ, ತಾಲೂಕಲ್ಲಿ, ಎಲ್ಲವರಲ್ಲಿ ಇದ್ದಾರೆ ಸರ್. ಅಲ್ಲಿ ಹೋಗಿ ಮಾಹಿತಿ ಪಡ್ಕೊಳ್ಳಿ. ಮಾಹಿತಿ ಪಡೀತೀನಿ, ನಾನು ಎಲ್ಲ ತರಬೇತಿಗೆಲ್ಲ ಹೋಗಿದ್ದೀನಿ. ಮತ್ತೆ ನೀವು ಆರೋಪ ಮಾಡ್ತಾ ಇದ್ದೀರಲ್ಲ ಮಂತ್ರಿಗಳ ಮೇಲೆ. ಅಂತಂದ್ರೆ ಮಿನಿಸ್ಟರ್ ಇದು ಪ್ರಾಬ್ಲಮ್ ಸರ್. ನಿಮ್ಮ ಪ್ರಶ್ನೆ ಏನಂತ ಕೇಳಿ. ನೀವು ನಾವು ಸಾವಯವ ಕೃಷಿಯಲ್ಲೇ ಉತ್ತೇಜನ ಕೊಡ್ತಾ ಇದ್ದೀನಿ ಸರ್. ಹಾಂ, ನೀವು ಮಾಡ್ತಾ ಇದ್ದೀರಿ? ನಾವು ಮಾಡ್ತಾ ಇದ್ದೀನಿ ಸರ್. ಏನು ಮಾಡ್ತಾ ಇದ್ದೀರಿ ಸಾವಯವ ಕೃಷಿಯಲ್ಲಿ? ಸಾವಯವ ಕೃಷಿಯಲ್ಲಿ ಇದು ಬೀನ್ಸ್, ಸೌತೆಕಾಯಿ, ತರಕಾರಿ ಬೆಳೀತಿದ್ದೀರಿ? ತರಕಾರಿ ಬೆಳೀತಿದ್ದೀವಿ ಸರ್. ಹ್ಞೂ, ಆಮೇಲೆ ಇದು ಗದ್ದೆಯಲ್ಲಿ ಬೆಳೆ ಬೆಳೀತೀನಿ. ಹಾಂ, ಬೇಸಾಯ ಮಾಡ್ತಿದ್ದೀನಿ. ಹ್ಞೂ, ನಮಗೆಲ್ಲ ತೊಂದರೆ ಇಲ್ಲ, ಊಟಕ್ಕೆಲ್ಲ ತೊಂದರೆ ಇಲ್ಲ. ಅಲ್ಲ, ಈ ಸಮಸ್ಯೆ ಏನು ನಿಮ್ಮದು? ನಮ್ಮದೇನಿಲ್ಲ ಸರ್, ಇದು ಸಾವಯವ ಕೃಷಿಯಲ್ಲಿ ಒಂದು ಸ್ವಲ್ಪ ಉತ್ತೇಜನ ಕೊಡಿ ಅಂತೇಳಿ ಕೇಳ್ತಾ ಇದ್ದೀನಿ ಅಷ್ಟೇ. ಹೇಳ್ತಾರೆ ಅದರ ಬಗ್ಗೆ ಸಾವಯವ ಕೃಷಿಗೆ ಏನು ಉತ್ತೇಜನ ಕ್ರಮಗಳು ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಇದೆ ಸರ್? ಸಾವಯವ ಕೃಷಿಯಲ್ಲಿ ತಮಗೆ ಗೊತ್ತಿದೆ, ಹಲವಾರು ವರ್ಷಗಳಿಂದ ಈಗ ಸಾಕಷ್ಟು ಕಾರ್ಯಕ್ರಮಗಳು ನಮ್ಮ ರಾಜ್ಯ ಸರ್ಕಾರದಿರ್ಬೋದು, ಹಾಗೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಅನುಷ್ಠಾನದಲ್ಲಿದೆ. ಹಾಗ ಅದರ ಜೊತೆಗೇನೆ ಈ ತರ ಸಾವಯವ ಕೃಷಿಕರು ಏನ್ ಬೆಳೀತಾ ಇದ್ದಾರೆ ಅದಕ್ಕೆ ಅವ್ರಿಗೆ ಒಳ್ಳೆ ಮಾರುಕಟ್ಟೆ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಆಗಿದ್ದಾಗೆ ಮೇಳಗಳು, ಸಂತೆಗಳು, ಅದನ್ನೆಲ್ಲ ಮಾಡ್ತಾ ಇದೀವಿ. ಈಗ ಪ್ರತಿ ವರ್ಷ ಬೆಂಗಳೂರಲ್ಲಿ ತಮ್ಗೆ ಗೊತ್ತಿದ್ದೆ ಸಾವಯವ ಮೇಳ ಅಂತಾನು ಮಾಡ್ತಾ ಇದೀವಿ. ಸೊ ಇದೆಲ್ಲ ಕೊಡ್ತಾ ಇರೋದು ಒಂದು ಸಾವಯವ ಕೃಷಿಗೆ ಉತ್ತೇಜನ ಕೊಡಬೇಕು, ಸಾವಯವ ರೈತರಿಗೆ ಒಳ್ಳೆಯ ಒಂದು ಮಾರುಕಟ್ಟೆ ಸಂಪರ್ಕ ಕಲ್ಪಿಸಬೇಕು, ಅವ್ರದ ಒಂದು ಸಾವಯವ ಉತ್ಪನ್ನಗಳಿಗೆ ಒಳ್ಳೆಯ ಒಂದು ಬೆಲೆ ಸಿಗಬೇಕು ಅನ್ನೋ ಕಾರಣದಿಂದಲೇ ಅದು ಒಂದು ಮಾರ್ಕೆಟ್ಗೆ ಸಂಬಂಧಪಟ್ಟಂಗೆ ಬಂದರೆ ಇವನ್ ಕ್ಷೇತ್ರ ಮಟ್ಟದಲ್ಲೂ ಸಾವಯವ ಇಂಗಾಲ ಯೋಜನೆ ಇದೆ, ಸಾವಯವ ಕೃಷಿ ಈಗ ಇನ್ನು ಮತ್ತೊಂದು ಯೋಜನೆ ಇದೆ, ಹಾಗೆ ನೈಸರ್ಗಿಕ ಕೃಷಿದು ಒಂದು ಪ್ರತಿ ರಾಜ್ಯದ ಅಂತ ಸುಮಾರು 990 ಕ್ಲಸ್ಟರ್ಗಳು ಗುಚ್ಛ ಮಾದರಿಲಿ ಒಂದು ನೈಸರ್ಗಿಕ ಕೃಷಿ ಯೋಜನೆ ಅದೊಂದು ಹೊಸದಾಗಿ ಪ್ರಾರಂಭ ಆಗಿದೆ. ಹಾಗಾಗಿ ನಾವು ಇಲ್ಲಿವರೆಗೆ ನೋಡಿದಾಗೆ ನಾನು ಆಗ್ಲೇ ಹೇಳಿದೆ ನಿಮ್ಗೆ 2005 ಪ್ರಮೋಟ್ ಮಾಡ್ತಾ ಇದೀವಿ ಆರ್ಗ್ಯಾನಿಕ್ ಫಾರ್ಮಿಂಗ್. ಪ್ರಸ್ತುತನೂ ಅಷ್ಟೇ 2-3 ಯೋಜನೆಗಳು ಈಗ ಇಮಿಡಿಯೇಟ್ ಈ ವರ್ಷದಿಂದನೂ ಸ್ಟಾರ್ಟ್ ಆಗಿದೆ. ಹಾಗಾಗಿ ಸಾಕಷ್ಟು ಉತ್ತೇಜನ ಆಯ್ತು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮಾಹಿತಿ ಸಿಕ್ತಂತ ಅನ್ಕೊಂತೇವೆ. ಮುಂದಿನ ಕರೆಯನ್ನ ತಗೋತೇವೆ. ಹಾ ಹೇಳಿ. ಹಾ ಹೇಳಿ ಸರ್, ಎಲ್ಲಿಂದ? ಹಲೋ, ಕೇಳಿ. ಹಲೋ ಕೃಷಿರಂಗ. ನಮಸ್ಕಾರ. ನಮಸ್ತೆ. ವಿಜಯಪುರದಿಂದ? ವಿಜಯಪುರ ಜಿಲ್ಲೆ ತ್ರಿಕೋಟ ತಾಲೂಕು ಗ್ರಾಮ ಹೊನ್ನವಾಡ ಕಲ್ಲಪ್ಪ ಸಪತ್ರವಾರ. ಕೇಳ್ರಿ ತಳವಾರ ಗೌಡ್ರಿಗೆ ಮತ್ತು ಗೋವರ್ಧನ್ ಸಾಹೇಬರಿಗೆ ಮೇಡಮರಿಗೆ ನನ್ನ ರೈತರ ಪರವಾಗಿ ಧನ್ಯವಾದಗಳು. ನಮ್ ಕಡೆಯಿಂದ ತಮ್ಗೆ ಧನ್ಯವಾದಗಳು. ಕೇಳಿ ಪ್ರಶ್ನೆ. ಈಗ ಸಾವಯವ ಕೃಷಿ ಬಗ್ಗೆ ಇಡೀ ಜಗತ್ತೇ ಹೌದು. ನೀವು ರೇಡಿಯೋ ಸೆಟ್ ಸ್ವಲ್ಪ ದೂರ ಇಟ್ಟು ಮಾತಾಡಿ. ಇಲ್ಲ, ನೀವು ಅದ್ರ ಬಗ್ಗೆ ಬೇಡ. ನೀವು ರೇಡಿಯೋ ಸೆಟ್ ದೂರ ಇಟ್ಟು ಅಥವಾ ಬಂದ್ ಮಾಡ್ರಿ, ನೀವು ಮಾತಾಡಿ. ಕೇಳಿ. ಈಗ ಸರ್ಕಾರ ಹೌದು, ಸರ್ಕಾರ ಒಲವು ಕೊಟ್ಟೆ ಕೊಡ್ತದೆ, ಅದರಿಂದ ರೈತರಿಗೆ ಪ್ರಯೋಜನ ಸಿಗ್ಲಿ ಅಂತ. ಈಗ ನಿಮ್ಗೆ ಗುಣಮಟ್ಟದ ಆಹಾರ ಬೇಕಲ್ಲ ನಿಮ್ಗೆ, ಅದಕ್ಕಾಗಿ ಸಾವಯವ ಕೃಷಿ ಆಹಾರ ಮಾಡಬೇಕು ನೀವು ಬೇಕು ಅಂತ. ಆರೋಗ್ಯ ದೃಷ್ಟಿಯಿಂದ ಬಹಳ ಒಳ್ಳೇದ್ರಿ. ಹಾ, ಪ್ರಶ್ನೆ ಕೇಳಿ ನಿಮ್ದ. ಈಗ ಸಾವಯವ ಕೃಷಿ ಬಗ್ಗೆ ನಮ್ಗೆ ಕೃಷಿ ಜಮೀನು ಹಾಕ್ಬೇಕ್ರಿ, ಅದು 2 ಕೋಟಿ ಬಂಡವಾಳ. ಅದಕ್ಕೆ ನಿಮ್ಗೆ ಸಂಬಂಧ ಇಲ್ಲ. ನೀವು ಈಗ ಮೇಡಮ್ ಅವರು ಸಾವಯವ ಕೃಷಿ ಬಗ್ಗೆ ಹೇಳ್ತಾ ಇದ್ದಾರೆ, ನೀವು ಅವ್ರಿಗೆ ಪ್ರಶ್ನೆ ಕೇಳ್ತಾ ಇದ್ದೀರಿ. ನೀವು ಕೇಳ್ತಾ ಇರೋದು ಕೇಳಬೇಕಾದದ್ದು ಗೋವರ್ನರ್ ಸರಿಗೆ, ಅದನ್ನೇ ಉತ್ತರ ಹೇಳ್ತೇವೆ ನಾವು. ಮುಂದೆ ನಾವು ಹೇಳ್ತೇವೆ, ನೀವು ಫೋನ್ ಇದು ಮಾಡ್ರಿ. ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನ ತಗೋತೇವೆ. ಹಲೋ, ನಮಸ್ತೆ ಸರ್. ನಮಸ್ಕಾರ, ಹೆಸರೇಳಿ ಸರ್. ಎಲ್ಲಿಂದ? ಇದು ಹನುಮಂತಾಪುರ ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆಯಿಂದ ಸರ್. ಹೊನ್ನೂರಲ್ಲಿ ಅಂತ ಕೇಳಿ. ಹೊನ್ನೂರಲ್ಲಿ ಅವರೇ ಸರ್, ಇದು ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡ್ತೀರಲ್ಲ ಸರ್? ಹೌದು. ಇದಕ್ಕೆ ಏನು ತರಬೇತಿ ರೈತರಿಗೆ ಮನ ಮುಟ್ಟುವಂತೆ ಯಾವ ಯಾವ ಯಾವ ಕ್ರಮ ಕೈಗೊಂಡಿದೆ ಅಂತ ನನ್ನ ಪ್ರಶ್ನೆ. ಆಯ್ತು, ಹೇಳ್ತಾರೆ. ಕೇಳಿ ನೀವು ಪ್ರಶ್ನೆಗೆ ಉತ್ತರನ. ಸರ್, ಈಗ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಬಗ್ಗೆ ತರಬೇತಿ ಸಂಬಂಧಪಟ್ಟಂಗೆ ಕೇಳಿದಾರಲ್ಲ ಈಗ ನೈಸರ್ಗಿಕ. ನಾನು ಈಗಲೇ ಹೇಳಿದಂಗೆ ಸರ್, ನೈಸರ್ಗಿಕ ಕೃಷಿ ಇದು ಒಂದು ಹೊಸ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಈಗ 6 ತಿಂಗಳು ಹಿಂದೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಪ್ರತಿಯೊಂದು ಇದು ಗ್ರಾಮ ಪಂಚಾಯತಿ ಲೆವೆಲಲ್ಲಿ ನಾನು ಗುಚ್ಛ ಮಾದರಿಯಲ್ಲಿ ಮಾಡುವಂತಹ ಒಂದು ಕಾರ್ಯಕ್ರಮ, ಅದರಲ್ಲಿ ಸಾಕಷ್ಟು ತರಬೇತಿಗಳನ್ನು ಆಯೋಜನೆ ಮಾಡಿದ್ದಾರೆ ಸರ್. ಅದಲ್ಲದೆ ಈಗ ಇನ್ನೂ ಕಂಟಿನ್ಯೂಸ್ ಪ್ರೋಗ್ರಾಮ್ ಅದು ಮಾಡ್ತಾ ಇದ್ದೀವಿ. ಇದಕ್ಕೆ ಒಂದು ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಒಂದು ತರಬೇತಿ ಸಂಸ್ಥೆಯಾಗಿ ಒಂದು ಆಯ್ಕೆ ಮಾಡಿದ್ದಾರೆ. ಅಲ್ಲಿ ಪ್ರತಿಯೊಂದು ನಮ್ಮ ರಾಜ್ಯದ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲೂ ಒಂದು ಕೃಷಿ ಯೂನಿಟ್ ಇದೆ. ನಾವು ರೀಜನಲ್ ಸೆಂಟರ್ ಫಾರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ತೀವಿ ಇದೆ. ಸೊ ಅವ್ರ ಮುಖಾಂತರ ತರಬೇತಿನ ಎಲ್ಲ ಕಡೆ ರೈತರಿಗೂ ಕೊಡ್ತಾ ಇದ್ದಾವೆ. ಇದು ಯಾರನ್ನ ಸಂಪರ್ಕ ಮಾಡಬೇಕು ಈಗ ಸ್ಥಳೀಯವಾಗಿ ಅವರು ದಾವಣಗೆರೆಯಲ್ಲಿ ಕೃಷಿ ಇಲಾಖೆಯಲ್ಲಿ ಸಂಪರ್ಕ ಮಾಡಿದ್ರು ಆಯ್ತು ಸರ್, ಬಿಕಾಸ್ ಆಗಿಂದಾಗೆ ಇದು ತರಬೇತಿ ಕಾರ್ಯಕ್ರಮ ನಡೀತಾ ಇರುತ್ತೆ. ನೇರವಾಗಿ ಧಾರವಾಡದ ಅಕ್ಕಪಕ್ಕದಲ್ಲಿರುವವರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಸಂಪರ್ಕ ಮಾಡಿದ್ರು ಆಯ್ತು. ಇಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಕೊಡ್ತಾ ಇದೀವಿ. ಸಾಕಷ್ಟು ತಾಂತ್ರಿಕ ಮಾಹಿತಿಗಳನ್ನು ಅವರು ಹೊರಗೆ ತಂದಿದ್ದಾರೆ ನಮ್ಮ ಧಾರವಾಡ ವಿಶ್ವವಿದ್ಯಾನಿಲಯಕ್ಕೆ. ಅದನ್ನೆಲ್ಲ ನಾವು ರೈತರಿಗೆ ಎಲ್ಲ ಏನು ಪೋಸ್ಟರ್ ಇರ್ಬೋದು, ಲೀಫ್ಲೆಟ್ ಇರ್ಬೋದು, ಆತರ ಪ್ರಚಾರ ಪಡಿಸ್ತಾ ಇದೀವಿ ಸರ್. ಅದು ಬಿಟ್ಟು ಈ ಮೇಡಮ್ ಸರ್, ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲೂ ಹಲವಾರು ಕಾರ್ಯಕ್ರಮಗಳು ನಡೀತಾ. ಸೊ ಅದಕ್ಕಾಗಿ ಚಿಂತೆ ಬೇಡ, ನಿಮ್ಗೆ ಅಲ್ಲಿ ನಿಮ್ಗೆ ತರಬೇತಿ ಕೂಡ ಸಿಗುತ್ತೆ. ಇದು ರಾಜ್ಯ ಸರ್ಕಾರದ ಕೂಡ ಸಂಪರ್ಕ ಮಾಡಿದ್ರೆ ಆಯ್ತು ಈ ತರ ತರಬೇತಿ. ಆಯ್ತು, ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡ್ತೇವೆ ನಾವು. ಆಗ್ಲೇ ನಾವು ಹೇಳಿಗೆ 2 ಕೋಟಿ ಲೋನ್ಗೆ 9% ಬಡ್ಡಿಗಿನ್ನ ಜಾಸ್ತಿ ಬಡ್ಡಿ ಚಾರ್ಜ್ ಮಾಡಾಗಿಲ್ಲ ಯಾವುದೇ ಬ್ಯಾಂಕ್ ಆಗಿರ್ಬೋದು. ರಾಷ್ಟ್ರೀಕೃತ ಬ್ಯಾಂಕ್ ಆಗಿರ್ಬೋದು, ಪ್ರೈವೇಟ್ ಬ್ಯಾಂಕ್ ಆಗಿರ್ಬೋದು, ಕೋಆಪರೇಟಿವ್ ಬ್ಯಾಂಕ್ ಆಗಿರ್ಬೋದು, ಯಾವುದೇ ಬ್ಯಾಂಕ್ ಆಗಲಿ 9% ಮ್ಯಾಕ್ಸಿಮಮ್. ಅದರಲ್ಲಿ 3% ಇಂಟ್ರೆಸ್ಟ್ ಸಹಾಯಧನ ಸಿಗುತ್ತೆ 7 ವರ್ಷದವರೆಗೆ. ವಿನಾಯಿತಿ ಸಿಗ್ತದೆ. ಸೊ ಇದರಿಂದ ತುಂಬಾ ಅನುಕೂಲ ಆಗುತ್ತೆ. ಈಗ 2 ಕೋಟಿ ಲೋನ್ ತಗೊಳ್ಳೋರಿಗೆ 6 ಲಕ್ಷ ಸಹಾಯಧನ ಸಿಗುತ್ತೆ ವರ್ಷಕ್ಕೆ ನೋಡಿ 3% ಆಗಿ. ಅದಲ್ದಲೆ ಈಗ ಬ್ಯಾಂಕ್ಗಳು ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಅದು ಎಲ್ಲ ಕೇಳ್ತಾರಲ್ಲ, ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ 2 ಕೋಟಿ ಲೋನ್ವರೆಗೆ ಒಂದು CGTMSE ಖಾತರಿ ಯೋಜನೆ ಅಂತ ಒಂದು ಸೃಷ್ಟಿಸಿದ್ದಾರೆ. ಅದರಲ್ಲಿ ಬ್ಯಾಂಕ್ಗಳಿಗೆ ಈ ಖಾತರಿ ತಗೊಳ್ತಾರೆ, ಅದರ ಖಾತರಿ ಶುಲ್ಕವನ್ನು ಕೂಡ ಬ್ಯಾಂಕ್ನವರು ನಿಮ್ಮ ಅಕೌಂಟಿಗೆ ಚಾರ್ಜ್ ಮಾಡ್ತಾರೆ, ಅದನ್ನು ಗೌರ್ಮೆಂಟ್ ನಿಮಗೆ ವಾಪಸ್ ಕೊಡುತ್ತೆ 7 ವರ್ಷದ ತನಕ. ಸೊ ಈ ಥರ ಇದೆ. ಇದಲ್ದಲೇ ಯಾವುದೇ ರಾಜ್ಯ ಕೇಂದ್ರ ಸಬ್ಸಿಡಿ ಸ್ಕೀಮ್ ಏನಿದೆ ಹೌದು, ಆ ಸ್ಕೀಮಲ್ಲಿರೋ ಅಪ್ಲಿಕೇಶನ್ಸನ್ನು ನೀವು AIFಅಲ್ಲಿ ಹಾಕಿ ಈ ಎರಡನೇ ಬೆನಿಫಿಟ್ ಆಗಿ ನೀವು ತಗೋಬಹುದು. ಓಕೆ ಓಕೆ, ಮುಂದೆ ಮತ್ತೆ ಚರ್ಚೆ ಮುಂದುವರ್ಸೋಣ. ಈಗ ಒಂದು ಕರೆ ತೆಗೆದುಕೊಳ್ಳೋಣ. ಹೇಳಿ. ಹಲೋ, ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಪ್ರಶ್ನೆ ಕೇಳಿ. ಹೆಸರು ಹೇಳಿ, ಎಲ್ಲಿಂದ? ಹಲೋ, ಹಾ ಹೇಳಿ. ಮಂದಿ ಗಂಟರಿಗೂ ನಂಜೂರ್ ಮಹೇಶ್ನಾಯ್ಕನ ನಮಸ್ಕಾರಗಳು ಸರ್. ನಮಸ್ಕಾರ, ಕೇಳಿ ಪ್ರಶ್ನೆ ಕೇಳಿ. ಇವತ್ತು ಮೊದಲಿಗೆ ಬೆಂಗಳೂರು ಆಕಾಶವಾಣಿಗೆ ಕೃತಜ್ಞತೆಗಳು ಸರ್, ಯಾಕಂದ್ರೆ ಹಲವಾರು ಬಾರಿ ನಾವು ಕೇಳಿದ್ರು ಒತ್ತಾಯ ಮಾಡಿದ್ವಿ ಸಚಿವರನ್ನ ಕರೆಸ್ಕೊಡಿ ಅಂತ. ಪ್ರಕಾರ ನಿನ್ನೆ ಮನೆಯನ್ನೇ ಕೊಟ್ಟು ದಿನೇಶ್ ಗುಂಡ್ರವರು ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಟ್ರು. ಧನ್ಯವಾದಗಳು. ಅವರು ತುಂಬಾ ಹೃದಯಪೂರ್ವಕ ಧನ್ಯವಾದಗಳು ಸರ್. ಓಕೆ ಓಕೆ. ಸರ್, ಈಗ ಒಂದು ಪ್ರಶ್ನೆ ಇದೆ. ರೇಡಿಯೋ ಸೆಟ್ ದೂರ ಇಡಿ. ಸರ್, ರೇಡಿಯೋ ಸೆಟ್ ದೂರ ಇಡಿ. ಇದ್ದೀವಿ ಸರ್. ಮಾತಾಡಿ. ಈಗ ಈ ಯೋಜನೆಯಲ್ಲಿ SC ST ದುರ್ಬಲ ವರ್ಗ, ಸಣ್ಣ ಹಿಡುವಳಿದಾರರು, ರೈತ ಮಹಿಳೆಯರು, ಯುವ ಪ್ರತಿಭೆಗಳಿಗೆ ಉತ್ತೇಜನಕ್ಕೆ ಏನೇನು ಕ್ರಮ ಕೈಗೊಂಡಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ? ಇದು ಅಲ್ಲ, ಇದು ಕೃಷಿ ಮೂಲಭೂತ ಸೌಕರ್ಯ ನಿಧಿ ಅಂತ. ಇದರಲ್ಲಿ ಇದರಲ್ಲಿ ಯಾವ ತಾರತಮ್ಯವೂ ಇಲ್ಲ. ಮುಂದ್ ಬಂದವರಿಗೆ ಎಲ್ಲರಿಗೂ ಅವಕಾಶ, ಎಲ್ಲರಿಗೂ, ಎಲ್ಲರೂ, ಸಕಲರಿಗೂ ಅವಕಾಶ, ಎಲ್ಲರಿಗೂ ಅವಕಾಶ. ಕೃಷಿಕರಾದವ್ರಿಗೆ, ಕೃಷಿಕರಲ್ದಿದ್ದವರು. ಇದರಲ್ಲಿ ಒಂದಂದ್ರೆ ನೀವು ಯಾವುದೇ ಸ್ಕೀಮ್ ಅಲ್ಲಿ ಕ್ಯಾಪಿಟಲ್ ಸಬ್ಸಿಡಿ ಅಥವಾ ಸಹಾಯಧನ ಪಡೆದಿದ್ದಲ್ಲಿ ಈ ಕೃಷಿ ಮೂಲಭೂತ ಸೌಕರ್ಯದಲ್ಲಿ ಅದೇ ಎರಡನೇ ಬೆನಿಫಿಟ್ ತರ ನೀವು ಅಪ್ಲಿಕೇಶನ್ ಹಾಕಿ ಅನುಮೋದನೆ ಪಡೆದುಕೊಂಡು ತಗೋಬಹುದು. ಅದು ಒಂದು ಬೆನಿಫಿಟ್. ಈಗಾಗಲೇ ಯಾವ್ದಾದ್ರು ಒಂದು ಲೋನ್ ತಗೊಂಡ್ರಪ್ಪ, ಹೌದು, ಅದ್ರ ಜೊತೆಗೆ ಈ ಲೋನ್ ಜೊತೆಗೆ ಅದು ಮರ್ಜಿ ಮಾಡಬಹುದು ಅಂತ. ನೀವು ರಾಜ್ಯ ಸರ್ಕಾರದ ಅಥವಾ ಕೇಂದ್ರ ಸರ್ಕಾರದ ಯಾವುದೇ ಸಬ್ಸಿಡಿ ಸ್ಕೀಮು 50% ಇರ್ಬೋದು, 80% ಇರ್ಬೋದು, ಸಬ್ಸಿಡಿ ಸ್ಕೀಮ್ ಅಲ್ಲಿ ತಗೊಂಡಿದ್ರೆ ಅದೇ ಅಪ್ಲಿಕೇಶನ್ ನಾವು AIF ಅಲ್ಲಿ ಹಾಕಿ ನೀವು ಎರಡನೇ ಬೆನಿಫಿಟ್ ತಗೋಬಹುದು. ಅಲ್ಲ, ನೀವು ನಮ್ಮ ಏನು ನಿಮಗೆ ಬಡ್ಡಿ ಸಹಾಯಧನ ಆಗಲಿ CGTMSE ಗ್ಯಾರಂಟಿ ಆಗಲಿ 7 ವರ್ಷದವರೆಗೆ ದೊರಕುತ್ತದೆ. ಅದಲ್ಲದಲ್ಲೇ ನೀವು ಏನಾದರೂ ಲಾಂಗ್ ಟರ್ಮ್ 10 ವರ್ಷ ತಗೊಂಡ್ರಿ ಅಂತ ಇಟ್ಕೊಳ್ಳಿ, ನೀವು 10 ವರ್ಷ ರಿಪೇಮೆಂಟ್ ತಗೊಂಡ್ರೂ ಕೂಡ 7 ವರ್ಷದ ತನಕ ಮಾತ್ರ ಬೆನಿಫಿಟ್ ಸಿಗುತ್ತೆ AIF ಅಲ್ಲಿ. ಅಂದರೆ ಕೃಷಿ ಮೂಲಭೂತ ಸೌಕರ್ಯದಡಿ ನಿಮಗೆ ಬಡ್ಡಿ ಸಹಾಯಧನ ಆಗಲಿ, CGTMSE ಗ್ಯಾರಂಟಿ ಫೀ ಆಗಲಿ 7 ವರ್ಷದ ತನಕ ಮಾತ್ರ ಸಿಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ, ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಕೇಳಿ ಪ್ರಶ್ನೆ. ಕೇಳಿ, ಹೆಸರು ಹೇಳಿ, ಎಲ್ಲಿಂದ? ಹಲೋ, ಹೆಸರು ಹೇಳಿ ಸರ್, ಎಲ್ಲಿಂದ? ನಮ್ಮ ಹೆಸರು ಸಿದ್ದಪ್ಪ ಕಣ್ಣನವರ್ ಅಂತ ಹೇಳಿ ಸರ್. ಯಾವರು? ಬಾದಾಮಿ ತಾಲೂಕು ಮುತ್ತಲಗಿರಿ ಸರ್. ರೇಡಿಯೋ ಸೆಟ್ ದೂರ ಇಟ್ಟು ಮಾತಾಡಿ. ಬಂದ್ ಮಾಡಿಬಿಟ್ಟಿದ್ದೀನಿ. ಆಯ್ತು, ಕೇಳಿ ಪ್ರಶ್ನೆ. ಹೇಳಿ. ಈಗ ಕೃಷಿಗೆ, ವ್ಯವಸಾಯ ಕೃಷಿಗೆ ಒಂದು ಒತ್ತನ್ನು ಕೊಡ್ತಿರಲ್ಲ ಸರ್, ವ್ಯವಸಾಯ ಮಾಡಿ ಅಂತೇಳಿ. ಹೌದು. ಅದು ಈ ವಿಶ್ವವಿದ್ಯಾಲಯ ಅಲ್ಲೆಲ್ಲ ಬರ್ಲಿಕ್ಕೆ ಹೇಳ್ತೀರಿ ನೀವು? ಹ್ಮ್. ಅದು ಕೇಳಿ ಸುಮ್ಮನೆ ಆಗ್ಬಿಡ್ತಾರ ಸರ್, ಅವ್ರದ್ದು ಹೆಸರು ಅದೆಲ್ಲ ನೋಂದಿಸ್ಕೊಳ್ಳಿಕ್ಕೆ. ಅವ್ರು ಕನೆಕ್ಟರ್ ಬಿಟ್ಟು ಒಳ್ಳೇದಲ್ಲ ಸರ್ ಗ್ರಾಮಕ್ಕೆಲ್ಲ. ಅಂದ್ರೆ ನೀವು ಕೇಳಕ್ ಹೋದಾಗ ಅವರು ಹಾರೈಕೆ ಉತ್ತರ ಕೊಡ್ತಾರಂತ? ಅಲ್ಲಲ್ಲ, ಆ ತರ ಅಲ್ಲ. ಈಗ ನೀವು ಎಲ್ಲ ಪ್ರಚಾರ ಮಾಡ್ತೀರಿ ಸರ್, ಅದು ಒಳ್ಳೇದೇ ಸರ್. ಆದ್ರೆ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಜನ ಬರ್ಲಿಕ್ಕೆ, ಹಳ್ಳಿಗಳಿಗೆ ನಿಮ್ಮ ಇಲಾಖೆಯಿಂದ ಜನ ಎಲ್ಲ ಬಿಟ್ರೆ ಒಳ್ಳೇದಂತ ನಂದು ಒಂದ್ ಅನ್ಸಿಕೆ ಸರ್. ಅಲ್ಲ, ಈಗ ಅವ್ರು ಕೃಷಿ ಇಲಾಖೆ ವತಿಯಿಂದ ತಾಲೂಕು, ಎಲ್ಲಾ ತಾಲೂಕುಗಳಲ್ಲಿ ಕೃಷಿ ಅಧಿಕಾರಿಗಳು ಇರ್ತಾರೆ, ಅವ್ರ ಮೂಲಕ ಈ ಒಂದು ಯೋಜನೆ ಬಗ್ಗೆ ಮಾಹಿತಿ ಸಿಗುತ್ತೆ ನಿಮ್ಗೆ? ಅಥವಾ ಕೃಷಿ ವಿಶ್ವವಿದ್ಯಾಲಯ ಎಲ್ಲೆಲ್ಲಿ ಇರ್ತಲ್ಲ ಅಲ್ಲಿ ಸಿಗುತ್ತೆ ನಿಮ್ಗೆ, ಕೃಷಿ ಕಾಲೇಜ್ಗಳ ಇದ್ದಲ್ವಾ? ಅದು ಸರ್ಕಾರನೇ, ಅದು ತರಬೇತಿ ಕಾರ್ಯಕ್ರಮ ಎಲ್ಲ ಸಾವಯವ ಕೃಷಿ ಬಗ್ಗೆ ಈಗ ಹೇಳಿದ್ರಲ್ಲ ಮೇಡಮ್. ಅಲ್ಲಲ್ಲ, ಮನೆ ಮನೆಗೆ ಅಡ್ಡಾಡಿ ಕೇಳ್ಬೇಕಂತ ನಂದು ಅನ್ಸಿಕೆ ಸರ್. ಅವ್ರ ನಂಬರ್ ಅಂದ್ರೆ ಮತ್ತಷ್ಟು ಜಾಸ್ತಿ ಅವ್ರಿಗೆ ಒಂದು ಇದು ಕೊಟ್ಟಂಗ ಆಗತ್ತಲ್ಲ. ಕೇಳಿ ಕೇಳಿ ಕೇಳಿ, ಮೇಡಮ್ ಹೇಳ್ತಾರೆ. ಮೇಡಮ್ ಹೇಳಿ. ಈಗ ನೈಸರ್ಗಿಕ ಮಾತಾಡಿ ಸರ್. ಕೇಳ್ತಾ ಇದಾರ? ಹೇಳ್ತಾ ಇದಾರ ಮೇಡಮ್? ಹೇಳಿ. ನೈಸರ್ಗಿಕ ಕೃಷಿ ಯೋಜನೆ ಸರ್. ಮುಂದಿನ ಕರೆಯನ್ನು ನೋಡೋಣ. ಹಲೋ, ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ನಮಸ್ಕಾರ. ನಮಸ್ಕಾರ. ಕೇಳಿ ಪ್ರಶ್ನೆ ಕೇಳಿ, ಜಲ್ದಿ ಕೇಳಿ. ಇರ್ಲಿ ಇರ್ಲಿ, ಪ್ರಶ್ನೆ ಕೇಳಕ್ಕೆ ಏನಾಗಿದೆ? ಹೌದು, ಗಾರ್ಡನ್ ಮಾಡಬಹುದು ಅಂತ ಕೇಳ್ತಾರೆ. ಕೃಷಿ ಮೂಲಭೂತ ಸೌಕರ್ಯ ನಿಧಿ ಬಳಸ್ಕೊಂಡ? ಅಲ್ಲ ಅಲ್ಲ, ನೀವು ಎಲ್ಲಿ ಗಾರ್ಡನ್ ಮಾಡ್ಬೇಕು ಅಂತ ಇದ್ದೀರಿ? ಹಲೋ, ಅಲ್ಲ ನೀವು ಪ್ರಶ್ನೆ ಏನು? ಅಲ್ಲ, ನಿಮ್ದು ಏರಿಯಾ ತುಂಬಾ ಕಡಿಮೆ ಇದೆ, ಅದರಲ್ಲಿ ಗಾರ್ಡನ್ ಮಾಡ್ಬೇಕಂದ್ರೆ ನೀವು ಗ್ರೀನ್ ಹೌಸ್, ಗ್ರೀನ್ ಹೌಸ್ ಅಥವಾ ಪಾಲಿ ಹೌಸ್ ಅನ್ನ ಹಾಕಿ ಮಾಡಬಹುದು. ನೀವೇನು ಬೆಳಿಬೇಕು ಅಂತ ಇದ್ರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಏರಿಯಾ ಇದೆ? ಎಷ್ಟು ಏರಿಯಾ ಇದೆ? ತಪ್ಪಲ್ ಪಲ್ಯ ಸರ್, ತಪ್ಪಲ್ ಪಲ್ಯ ಆಯ್ತಾರೆ, ಸೊಪ್ಪು ಸೊಪ್ಪು ಬೆಳೀತಾರೆ. ಅಲ್ಲ, ನಿಮ್ದು ಒಂದು ಏರಿಯಾ ಎಷ್ಟಿದೆ ಅದ್ರ ಮೇಲೆ ಜಾಗ ಎಷ್ಟಿದೆ ನಿಮ್ದು, ಎಷ್ಟು ಗುಂಟೆ ಇದೆ, ಎಷ್ಟು ಎಕರೆ ಇದೆ ಜಾಗ? ನಾನು ನೋಡಿ ಸರ್, ನೀವ್ ಹೇಳಂಗ ಇದೆ ಮಾತ್ರ ಬಹಳ ಸಣ್ಣದು ಸರ್. ಅಲ್ಲ ಅಲ್ಲಿ ಹೇಳಿ ಎಷ್ಟು ಗುಂಟೆನಾ ಹೆಂಗೆ? ಧನ್ಯವಾದಗಳು. ನಿಮ್ದು ಏರಿಯಾ ತುಂಬಾ ಕಡಿಮೆ ಇದೆ ಅಂದ್ರೆ ನೀವು ವರ್ಟಿಕಲ್ ಫಾರ್ಮಿಂಗ್ ಅಂತ ಇದೆ, ಅದು ಮಾಡಿ ಬಹುಮಡಿ. ನಿಮ್ದು ನಿಮ್ದು ಮಹಡಿ ಕಟ್ಟಡ ಇರ್ತದಲ್ಲ, ಆ ಕಟ್ಟಡದ ಅಂಚಿಗೆ ನೀವು ಕಟ್ಟಡದ ಅಂಚಿಗೆ ಎಬ್ಸ್ರಿ ಅಂತ ಹೇಳ್ತಾರೆ. ಹೌದು. ಹಲೋ ಹಲೋ, ಕೃಷಿರಂಗ ಹೆಸರೇಳಿ. ಬೆಂಗಳೂರು ಆಕಾಶವಾಣಿ. ಹೌದು, ಪ್ರಶ್ನೆ ಕೇಳಿ. ಬೆಂಗಳೂರು ಎಲ್ಲ ರಾಜ್ಯದಾದ್ಯಂತ ಎಲ್ಲ ಆಕಾಶವಾಣಿ ಕೇಂದ್ರಗಳ ಮೂಲಕ, ಎಲ್ಲ ಆಕಾಶವಾಣಿ ಕೇಂದ್ರಗಳ ಮೂಲಕ ಇದು ಪ್ರಸಾರ ಆಗ್ತಾ ಇದೆ. ಕೇಳಿ ಪ್ರಶ್ನೆ ಕೇಳಿ. ನನ್ನ ಪ್ರಶ್ನೆ ಏನಂದ್ರೆ, ಹಾ ನೋಡಿ ಸರ್, ಈಗ ನಾವು ಮಾಡುದು ಮನೆ ಸುಟ್ಟು ಹೋದ್ಮೇಲೆ ಬಾವಿ ದೊಡ್ಡದಾಗ ಆಗ್ತದೆ, ಯಾಕಂದ್ರೆ ಸರ್ಕಾರದಿಂದ ಎಲ್ಲ. ಅಲ್ಲ ನೀವು ರೇಡಿಯೋ ಸೆಟ್ ದೂರ ಇಡಿ, ಪ್ರಶ್ನೆನ ಸ್ಪಷ್ಟವಾಗಿ ಕೇಳಿ, ನೀವು ಒಗಟೆಲ್ಲ ಹೇಳಬೇಡ ದಯವಿಟ್ಟು. ಸರಿ ಸರ್, ನೇರ ಪ್ರಶ್ನೆ ಕೇಳಿ ಏನಂತ. ಬೇರೆಯವ್ರು ಕೇಳ್ತಾರೆ, ಅವ್ರಿಗೆ ಸಮಯ ಇಲ್ಲ, ದಯವಿಟ್ಟು ಕೇಳಿ ಜಲ್ದಿ. ಸಾವಯವ ಅಂದ್ರೆ ಇದು ಕಾಡು ಸೊಪ್ಪು ಮತ್ತೆ ನಮ್ಮ ಹಟ್ಟಿ ಗೊಬ್ಬರ ಇದ್ದದು, ಇದೆಲ್ಲ ಯುವ ಜನರುಗಳು ನಾಶ ಆಗಿದೆ ಅಂದ್ರೆ ಅಂಡು ಸ್ವಲ್ಪಣ ಅದು ಇದು ಎಲ್ಲ ಬಳಸ್ತಾ ಇದ್ದಾರೆ ಕೃಷಿಗಾಗಿ, ಎಲ್ಲ ಬೆಳೆ ಜಾಸ್ತಿ ಬರ್ಬೇಕಂತ. ನಮ್ಮ ಪ್ರಶ್ನೆ, ಸಾವಯವದಲ್ಲಿ ಲಾಭ ಪಡ್ಕೊಳ್ಬೇಕಂತ ನಮ್ದು ಆಸೆ, ಅಷ್ಟೇ ಪ್ರಶ್ನೆ. ಅಷ್ಟೇನಾ, ಸಾವಯವ ಕೃಷಿ ಮಾಡ್ಬೇಕಂತ? ಆಯ್ತು, ಹೇಳ್ತಾ ಇದ್ದಾರೆ ಅದೇ ಉತ್ತರನ ಮೇಡಮ್. ಇನ್ನೊಮ್ಮೆ ಹೇಳ್ಬಿಡಿ. ಇದು ಮನೆ ಸುಟ್ಟು ಹೋದ್ಮೇಲೆ ನಾವು ಬಾವಿ ತೋಡ್ದಾಗ ಆಗ್ತಂತ ಅಷ್ಟೇ ಹೇಳುದು, ಒಂದು ಗಾದೆ ಮಾತು. ಆಯ್ತು, ಸಾವಯವ ಕೃಷಿ ಮಾಡಿ ನೀವು, ಆಗ್ತದೆ. ಅದಕ್ಕೆ ತರಬೇತಿ ಎಲ್ಲ ಕೊಡ್ತಾರೆ, ಅಲ್ಲಿ ಅಲ್ಲಿ ಕೃಷಿ ಇಲಾಖೆ ವತಿಯಿಂದ ಮಾಹಿತಿ ಸಿಗುತ್ತೆ. ತಮ್ಮ ಅಲ್ಲಿ ಕೃಷಿ ಕಾಲೇಜು ವಿಶ್ವವಿದ್ಯಾಲಯ ಅಲ್ಲೆಲ್ಲ ಹೋದ್ರೆ ನಿಮ್ಗೆ ಮಾಹಿತಿ ಸಿಗ್ತದಂತ ಈಗಾಗಲೇ ಹೇಳಿದ್ದಾರೆ. ಹಾಂ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಅಲ್ಲ ಕನೆಯ ಕರೆ. ಹಾಂ, ಹೆಸರೇಳಿ ಸರ್, ಎಲ್ಲಿಂದ? ಹಾಂ, ದಾವಣಗೆರೆ ಜಿಲ್ಲೆ ನೆಮ್ಮತಿಯಿಂದ ಅಂಪಣ್ಣ ಅಂತ. ಕೇಳಿ ಅಂಪಣ್ಣವ್ರು, ಬೇಗನೆ ಕೇಳಿ, ಸಂಕ್ಷಿಪ್ತವಾಗಿ ಕೇಳಿ. ಹೋದ್ನೇ ವರ್ಷ ಗೋಡಂಬಿ ಹಾಕಿದಾನ ಸರ್, ನಾನು ಗೋಬರ್ ಗ್ಯಾಸ್ ಮಾಡಿದಾನೆ, ಚಿಕನ್ ವೇಸ್ಟ್ ಇಂದ ಮಾಡೋದು ಗೋಬರ್ ಗ್ಯಾಸ್, ಅದನ್ನ ಗಿಡಗಳಿಗೆ ಹಾಕ್ತದಾನೆ, ಎಷ್ಟು ಯಾವ ಪ್ರಮಾಣದಲ್ಲಿ ಹಾಕ್ಬೋದು ಅಂತ ಕೇಳ್ತಾರೆ. ಜೆಡಿ ಕೇಳಿ ನೀವು, ಅದೇ ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕರನ್ನ ಭೇಟಿ ಮಾಡಿ ಉತ್ತರ ಕೊಡ್ತಾರೆ ಕೃಷಿ ಅಧಿಕಾರಿ. ಅಲ್ಲೇ ಕೃಷಿ, ನಿಮ್ ದಾವಣಗೆರೆ ಕೃಷಿ ಇಲಾಖೆ ಇದೆಯಲ್ಲ, ಅಲ್ಲಿ ಭೇಟಿ ಮಾಡಿ. ಕರೆ ಮಾಡಿದ್ಕೆ ಧನ್ಯವಾದಗಳು ಹಂಪಣ್ಣವರೇ. ಹಾ ಕೇಳಿದ್ರೆ, ಇದಾಗಿತ್ತು ಇವತ್ತಿನ ನಮ್ಮ ಹಲೋ ಕೃಷಿನಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಇವತ್ತು ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಏನೆಂದರೆ, ಸಾವಯವ ಕೃಷಿ ಮತ್ತು ಕೃಷಿ ಮೂಲಭೂತ ಸೌಕರ್ಯ ನಿಧಿ ಇದಾಗಿತ್ತು. ಅನೇಕ ಕೇಳುಗರು ಕರೆ ಮಾಡಿದರು. ಸಂಪನ್ಮೂಲ ವ್ಯಕ್ತಿಗಳಾಗಿ ಇವತ್ತು ನಮ್ಮ ಜೊತೆಗೆ ಶ್ರೀಮತಿ ಅನುರಾಧ ಮೇಡಮ್ ಅವರು, ಜಂಟಿ ಕೃಷಿ ನಿರ್ದೇಶಕಿ ಯೋಜನಾ ವಿಭಾಗದವರು, ಮತ್ತು ಕೃಷಿ ಮೂಲಭೂತ ಸೌಕರ್ಯ ನಿಧಿ ಯೋಜನೆಯ ಆರ್ಥಿಕ ಸಲಹೆಗಾರರಾದ ಶ್ರೀ ಎಚ್ ಎಲ್ ಗೋವರ್ಧನ್ ಇಬ್ಬರಿಗೂ ಕೂಡ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರು ವತಿಯಿಂದ ತಮಗೆ ಮತ್ತು ಎಲ್ಲ ಆಕಾಶವಾಣಿ ಕೇಂದ್ರಗಳ ವತಿಯಿಂದ ನಮಸ್ಕಾರ, ಧನ್ಯವಾದಗಳು. ಧನ್ಯವಾದ. ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ, ಇನ್ನೊಮ್ಮೆ ಎಲ್ಲರಿಗೂ ನಮಸ್ಕಾರ. ಓಕೆ, ಥ್ಯಾಂಕ್ ಯು. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಸಾವಯವ ಕೃಷಿ ಮತ್ತು ಕೃಷಿ ಮೂಲಭೂತ ಸೌಕರ್ಯ ನಿಧಿ ಈ ವಿಷಯವಾಗಿ ಉತ್ತರಿಸಿದವರು ಆರ್ಥಿಕ ಸಲಹೆಗಾರರಾದ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಯೋಜನೆ ವಿಭಾಗದ ಶ್ರೀ ಹೆಚ್ ಎಲ್ ಗೋವರ್ಧನ್ ಹಾಗೂ ಜಂಟಿ ಕೃಷಿ ಯೋಜನೆ ನಿರ್ದೇಶಕ ವಿಭಾಗದ ಶ್ರೀಮತಿ ಅನುರಾಧ ಅವರು. ಕಾರ್ಯಕ್ರಮ ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ಚುಗೌಡ, ಸಹಕಾರ ರಾಜಲಕ್ಷ್ಮಿ ರಾಜೀವ್, ಸುಧಾರಾಣಿ ಟಿ, ತಾಂತ್ರಿಕ ನೆರವು ತಿಪ್ಪೇಸ್ವಾಮಿ ಎಸ್ಎ, ತುಕಾರಾಂ ಮೋಹನ್ ರಾಜ್ ಹಾಗೂ ಮುನಿರಾಜು. ಹಲೋ ಕೃಷಿರಂಗ, ಇದು ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನಿನ್ ಕಾರ್ಯಕ್ರಮ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:20:26. ರೈತ ಬಾಂಧವರೇ, ಕೃಷಿರಂಗ ಕಾರ್ಯಕ್ರಮವನ್ನು ಈಗ ನಮ್ಮ ನಿಲಯದಿಂದ ಮುಂದುವರೆಸುತ್ತಿದ್ದೇವೆ. ಕಾರ್ಯಕ್ರಮದ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರದಲ್ಲಿ ಪರಾಗ ಬೇಸಾಯದ ಬದುಕು ಸರಾಗ ಪ್ರಸ್ತುತಪಡಿಸುತ್ತಾರೆ ಆರ್ ಲೋಕೇಶ್ವರಿ. ಮುಕ್ತ ರಾಶನ್ ಸುನಿಶ್ಚಿತ ಕಿಯಾ. ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಮುಫ್ತ ರಾಶನ್ ಖುಷಹಾಲ್ ಜೀವನ್. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ, ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ LICIndia.in ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಪರಾಗ ಬೇಸಾಯದ ಬದುಕು ಸರಾಗ. ಹೂ ಅರಳಿದೆ, ಜೇನು ತುಂಬಿದೆ, ದುಂಬಿ ಬಾರದೆ ದಾರಿ ಕಾದಿದೆ. ಕೇಳಿ ಬಾನುಲಿ ಸರಣಿ ಪರಾಗ. ರಸಭರಿತ 100 ಪುಷ್ಪಗಳ ಪರಾಗದಿಂದ ಸಿಹಿಯಾದ ಜೇನುತುಪ್ಪ ತಯಾರಿಸುವ ಮಧುಕರನಂತೆ 100 ಬೇಸಾಯದ ಬದುಕಿನ ಅನಾವರಣದೊಂದಿಗೆ ಕೃಷಿ ಬದುಕಿನ ಸಾರ ಉಣಿಸುವ ಪರಾಗ ನಿಮಗಾಗಿ. ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು, ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು, ಮಧುಕರ ವೃತ್ತಿ ಎನ್ನದು. ಕೇಳುಗರಿಗೆಲ್ಲ ನಮಸ್ಕಾರ. ಮಾಹಿತಿಯ ಮಧು ಹಾಗೂ ಕೃಷಿ ಬದುಕಿನ ಯಶೋಗಾಥೆಯ ಝೇಂಕಾರದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬಂದಿದೆ ಪರಾಗ. ಎಲ್ಲರಿಗೂ ನಮಸ್ಕಾರ. ಆರೋಗ್ಯವಂತ ಮನಸ್ಸುಗಳಿಗೆ ಮತ್ತು ಕಿವಿಗಳಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು. ನಾನು ನಿಮ್ಮ ಪಶುವೈದ್ಯ ಮಿತ್ರ ಡಾಕ್ಟರ್ ಬೊಪ್ಪ ಸಮುದ್ರ ಕೆಂಚೇಗೌಡ ರಮೇಶ್. ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಪಶುಪಾಲನಾ ಪಶುವೈದ್ಯ ಸೇವಾ ಇಲಾಖೆಯಲ್ಲಿ ಕಳೆದ 30 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದೇನೆ. ಪ್ರಸ್ತುತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಹಾಯಕ ನಿರ್ದೇಶಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. 1993 ನಾನು ಚಾಮರಾಜನಗರ ತಾಲೂಕಿನಲ್ಲಿ ನನ್ನ ವೃತ್ತಿ ಬದುಕಿನ ಪಯಣ ಆರಂಭವಾಯಿತು. ಕಳೆದ 30 ವರ್ಷಗಳ ವೃತ್ತಿ ಬದುಕಿನ ಪಯಣದಲ್ಲಿ ಹಳ್ಳಿಯ ಬದುಕು, ರೈತರ ಒಡನಾಟ, ಜಾನುವಾರುಗಳ ಚಿಕಿತ್ಸೆಯಲ್ಲಿ ನಾನು ಕಂಡು ಉಂಡ ಕೆಲವೊಂದು ಅನುಭವಗಳನ್ನು ಮೆಲುಕು ಪುಸ್ತಕದಲ್ಲಿ ದಾಖಲೆ ಮಾಡಿದ್ದೇನೆ. ಆ ಅನುಭವಗಳನ್ನು ತಮಗೂ ಹೇಳಬೇಕು ಎಂಬ ಬಯಕೆಯಿಂದ ಆಕಾಶವಾಣಿಯಲ್ಲಿ ತಮ್ಮ ಮುಂದೆ ಕುಳಿತಿದ್ದೇನೆ. ಆತ್ಮೀಯರೇ, ಕೀರ್ತಿ ಕಳಶವನ್ನೇರಬೇಕೆಂಬ ಬಯಕೆ ನಮಗಿಲ್ಲ ನಿಮ್ಮಾಣೆ. ಮಾತು ಬಾರದ, ನೋವು ನುಡಿಯದ ಮೂಕ ಪ್ರಾಣಿಗಳ ರಕ್ಷಣೆ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಈ ಒಂದು ಧ್ಯೇಯವಾಕ್ಯದೊಡನೆ ಮತ್ತು ನಮ್ಮಲ್ಲಿ ಪಶುವೈದ್ಯನನ್, ಪಶುಪ್ರಿಯನನ್, ಪರಶಿವನ ಪರಮಾಪ್ತನನ್ ನಮಿಸುವೆನ್, ಈ ಒಂದು ವಾಕ್ಯದನ್ನೇ ತಮ್ಮೊಡನೆ ನಾನು ನನ್ನ ವೃತ್ತಿ ಬದುಕಿನ ಅನುಭವಗಳನ್ನು ಹಂಚಿಕೊಳ್ಳಲು ಪ್ರಾರಂಭ ಮಾಡ್ತೇನೆ. ನನ್ನ ಮೊದಲನೇ ಒಂದು ವೃತ್ತಿ ಬದುಕಿನ ಅನುಭವದ ಪಯಣ ಋಣ. ನಾವು ಏನಾಗಬೇಕು ಅಂತ ಹೇಳ್ತಿರ್ತೀವಿ, ಅದು ನಮ್ಮ ಡೆಸ್ಟಿನೇಷನ್ ಏನಿದೆ. ಎವರಿ ಇಂಡಿವಿಜುವಲ್ ಈಸ್ ಬಾರ್ನ್ ವಿತ್ ಎ ಸ್ಪೆಸಿಫಿಕ್ ಪರ್ಪಸ್ ಅಂತ. ಸೊ ಹೀಗಾಗಿ ನಾನು ಪಶುವೈದ್ಯನಾಗಿದ್ದೇನೆ ಅನ್ನೋದಕ್ಕೆ ಅಂತ ಹಿಂದೆ ಇಂಜಿನಿಯರಿಂಗ್ ಸೇರಿದ್ದೆ, MBBSಗೆ ಸೀಟ್ ಹತ್ರ ಹೋಗಿದ್ದೆ. ಅವೆಲ್ಲವನ್ನು ಬಿಟ್ಟು ಪಶುವೈದ್ಯನ ಯಾಕಾದೆ ಅನ್ನೋದ್ರ ಬಗ್ಗೆ ಕೆಲವೊಂದು ವಿವರಣೆ ನನಗೆ ಅನ್ನಿಸ್ತಾ ಇದ್ದಾಗ ಈ ಒಂದು ಋಣ ಉತ್ತರ ಸಿಕ್ತು. 1993 KPSC ಬ್ಯಾಚ್ನಲ್ಲಿ ನಾನು ಪಶುವೈದ್ಯಾಧಿಕಾರಿಗೆ ಆಯ್ಕೆಗೊಂಡೆ. ಅದು ಚಾಮರಾಜನಗರ ತಾಲೂಕಿನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಬೊಪ್ಪ ಸಮುದ್ರ ನನ್ನ ಹಳ್ಳಿ. ನಮ್ಮದು ಒಂದು ಕೂಡೊಟ್ಟಿನ ಕುಟುಂಬ. ಮೇಳಿ ಹಿಡಿದು ಭೂತಾಯಿ ಆರಾಧಿಸುವ ಬೇಸಾಯ ಮಾಡ್ತಿದ್ದಂಥ ಪಟಾಪಟಿ ಚೆಡ್ಡಿಯ ನನ್ನಪ್ಪ. 5 ಗಂಡು ಮಕ್ಕಳು, 3 ಹೆಣ್ಮಕ್ಕಳು, 4 ಸೊಸೆಂದಿರು, 6 ಮೊಮ್ಮಕ್ಕಳ ಜೊತೆ ಸಂಸಾರ ಸರಿದೂಗಿಸ್ಕೊಂಡು ಎಮ್ಮೆ ಸೊರೆ ಬಿಡ್ತಾ ಇಲ್ಲ ಅಂತ ಕಾಲಿಗೆ ಕರಿದಾರ ಕಟ್ತಿದ್ದ ನನ್ನ ಹೂವ. ಸೊ ರಜಾ ದಿನಗಳಲ್ಲಿ ನಾನೇನು ಮಾಡ್ತಿದ್ದೆ ಅಂದರೆ ಮನೆಗೆ ಬರ್ತಾ ಇದ್ದೆ. ಅದೇ ರೀತಿ ಒಂದು ಭಾನುವಾರ ರಾತ್ರಿ ಊಟ ಮುಗಿಸಿ ಬೆಳದಿಂಗಳಲ್ಲಿ ಒಂದು ತೊಟ್ಟಿ ಮನೆಯಲ್ಲಿ ತೊಟ್ಟಿಯಲ್ಲಿ ಕುಳಿತು ನಾನು, ಅವ್ವ, ಅಪ್ಪ, ಅಕ್ಕ, ಅಣ್ಣ ಎಲ್ಲರೂ ಎಲ್ಲಡಿಕೆ ಹಾಕೊಳ್ತಾ ಇದ್ವಿ. ಆವಾಗ ಬೇರೆ ಏನೋ ವಿಚಾರಗಳನ್ನು ಮಾತಾಡ್ತಾ ಇರುವಾಗ ಮಧ್ಯ ನನ್ನವ್ವ ನನ್ನ ಹುಟ್ಟಿನ ಗುಟ್ಟನ್ನು, ಅವಳು ಬಚ್ಚಿಟ್ಟಿದ್ದ ನನ್ನ ಹುಟ್ಟಿನ ಗುಟ್ಟನ್ನು ಬಿಚ್ಚಿಡ್ತಾಳೆ. ಅದನ್ನು ತಮ್ಮಂದು ಹೇಳಕ್ಕೆ ಇಚ್ಛಪಡ್ತೇನೆ. ಅವತ್ತು ಶುಕ್ರವಾರ ಮಗ, 3 ಎಕರೆ ಗಿಡದ ಗದ್ದೆ ಭತ್ತದ ನಾಟಿ ಇತ್ತು. 3 ಏರು ಕಟ್ಟಿದ್ರು, ಅದರಲ್ಲಿ 2 ಜೊತೆ ಬುಡುಬುಡಿಕೆ ಹೊಡಿತಾ ಇತ್ತು, 1 ಜೊತೆ ಮಣೆ ಹೊಡಿತಿತ್ತು, 4 ಆಳು ಪೈರು ಕೀಳ್ತಾಯಿದ್ರು, 3 ಜನ ತೆವಡೆ ತುಳಿತಿದ್ರು, 1 10 ಎಣ್ಣಾಳು ನಾಟಿ ಮಾಡ್ತಾಯಿದ್ರು. ಈ ಎಲ್ಲರಿಗೂ ಮೂಲಂಗಿ ಸಾರು, ಸೊಪ್ಪು, ಪಲ್ಯ, ಅನ್ನ, ಮುದ್ದೆ, ಸಾಂಬಾರು ಮತ್ತು ಒಂದು ಬಿಂದಿಗೆ ನೀರು ಹೊತ್ಕೊಂಡು ಇನ್ನೂ ಹೊತ್ತು ಬೆಳಕ್ಕೆ 4 ಮಾರಿತ್ತು. ಆಗ ಗಿಡದ ಗದ್ದೆ ಹತ್ರ ಹೋಗಿ ಕೊಟ್ಟೆ. ಆಗ ಇನ್ನೂ ಎಣ್ಣಾಳು ಕೈ ಬಿಟ್ಟಿರಲಿಲ್ಲ. ಅವ್ರಿಗೆ ರಾಗಿ ಮುದ್ದೆ ಸಾಕಾಗಲ್ಲ ಅನ್ನಿಸ್ತು. ಪುನಃ ಹಟ್ಟಿಗೆ ಓಡೋಡು ಬಂದೆ. ಬಂದು ಒಲೆ ಹಚ್ಚಿ ಮುದ್ದೆಗೆ ಇಟ್ಟನೇಸಿರ ಮಡಿಕೆಯನ್ನು ಇಟ್ಟು ನೀರು ಕುದಿ ಬಂದಾಗ ಹಸಿಟ್ಟಾಕಿ ಬೇಯಿಸಿ ಮಡಿಕೆ ಕಂಗೋಲು ಹಾಕಿ ಮೆಟ್ಕೊಂಡು ಹಿಟ್ಟನ್ನ ಓನ್ಸೋಕ್ಕೆ ಶುರು ಮಾಡಿದೆ. ಆಗ ಯಾಕೋ ಕಿಬ್ಬೊಟ್ಟೆ ಹಿಡ್ಕೊಂಡಂಗಾಯಿತು. ಸ್ವಲ್ಪ ಹೊತ್ತಾದಮೇಲೆ ಅಮ್ಮ, ಅವ್ವ ಅಂತ ಅರ್ಚ್ಕೊಂಡು ಹೇಗೋ ಸಾವಕಾಶದಿಂದ ಇಟ್ಟ ಓನ್ಸಿ ಪಕ್ಕಕ್ಕಿಟ್ಟು ಆ ಒಂದು ಮೂಲೆಯಲ್ಲಿ ಹೊಟ್ಟೆ ಹಿಡ್ಕೊಂಡು ಕುಳ್ತ್ಕೊಂಡೆ. ಇನ್ನೂ ನೋವು ಜೋರಾಯಿತು. ಆಗ ಮತ್ತೆ ಅವ್ವ ಅವ್ವ ಅಂತ ಅರ್ಚ್ಕೊಂಡೆ. ಮನೆಯಲ್ಲಿ ಯಾರೂ ಇರಲಿಲ್ಲ. ಕೊಟ್ಟಿಗೆಯಲ್ಲಿದ್ದಂಥ ಕೆಂಪಿ, ಗೌರಿ ಅವು ಎಮ್ಮೆಗಳು. ನನ್ನ ನರಳಾಟ ಕೇಳಿಸ್ಕೊಂಡು ಒಂದೇ ಸಮಯ ಅರ್ಚ್ಕೊಂಡು ಹಗ್ಗ ಕಿತ್ತಾಕೊಂಡು ಹಿತ್ತಲಲ್ಲಿ ನಿಂತಿದ್ದನ್ನು ಈ ಪಕ್ಕದ ಮನೆ ಬೋರಿ ಅವಳು ನೋಡಿದ್ಲಂತೆ. ಆಗ ನಿಂಗಕ್ಕ ನಿಂಗಕ್ಕ ಎಮ್ಮೆಗಳು ಹಗ್ಗ ಕಿತ್ಕೊಂಡು ಬಂದುಬಿಟ್ಟಿವೆ, ಯಾರು ಇಲ್ವಾ ಮನೆಯಲ್ಲಿ ಅಂತ ಕೂಕ್ಕೊಂಡು ಹಟ್ಟಿ ಒಳಗೆ ಬಂದಿದ್ದಾಳೆ. ಆಮೇಲೆ ಮೂಲೆಯಲ್ಲಿ ಹೊಟ್ಟೆ ಹಿಡ್ಕೊಂಡು ನರಳುತ್ತಿದ್ದಂಥ ನನ್ನನ್ನು ನೋಡಿ, ಓ ಗಾಬರಿ ಪಡಬೇಡ ಗಾಬರಿ ಪಡಬೇಡ, ಹೆರಿಗೆ ನೋವು ಸ್ಟಾರ್ಟ್ ಆಗಿದೆ ಗಾಬರಿ ಪಡಬೇಡ ಅಂಥೇಳಿ ಅವಳಿಗೆ ಒಂದು ಸ್ವಲ್ಪ ಸೂಲ್ಗಿತ್ತಿ ಅನುಭವ ಆಯಿತು. ನಿನ್ನನ್ನು ಹೆರಿಗೆ ಮಾಡಿಸಿದ್ಲಪ್ಪ. 4 ವರ್ಷ ಆದಮೇಲೆ ಆ ಕೆಂಪಿ ಈಗ ಕಷ್ಟ ಆಗಿ ಸತ್ತೋಯ್ತು. ಗೌರಿ ಕೋಣೆಗೆ ನಿಲ್ತಾ ಇಲ್ಲ ಅಂತ ನಿಮ್ಮಪ್ಪ ಸಂತೆಯಲ್ಲಿ ಮಾರ್ಬಿಟ್ಟ. ಆ ದಿನ ನನ್ನ ಗಂಟಲಲ್ಲಿ ನೀರಿಳಿಲಿಲ್ಲ. ಏನೋ ಇವತ್ತು ಆ ಶಿವನ ಸೂಚನೆ ಏನೋ, ಆ ಎಮ್ಮೆಗಳ ನೋವಿಗೆ ಮದ್ದು ಕೊಡು ಡಾಕ್ಟರ್ ಆಗಿದ್ಯಾ, ಅವುಗಳಿಗೆ ಮೋಸ ಮಾಡಬೇಡಪ್ಪ, ಈ ಥರ ಹೇಳಿ ಸರಗಂಚಲ್ಲಿ ಕಣ್ಣೀರು ಒರೆಸ್ಕೊಂಡ್ಳು. ಆತ್ಮೀಯರೇ, ನಮ್ಮ ಏಳು ಬೀಳುಗಳು ನಮ್ಮ ಯೋಜನೆಗಳಲ್ಲ. ಅದ್ಯಾವ ಕಾರಣಕ್ಕೂ ನಾವು ಅದರ ಭಾಗವಾಗುತ್ತೇವೆ. ಅದು ಎಷ್ಟು ಜನರ ಮೇಲೆ ಪ್ರಭಾವ ಬೀರುತ್ತೋ, ಈ ಋಣದ ಮಾರ್ಗ ಗೂಢವಾದದ್ದು ಅಂತ DVG ಹೇಳ್ತಾರೆ. ಅದರಿಂದ ಋಣ ಗುಪ್ತಗಾಮಿನಿಯಂತೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸೌಮ್ಯಶ್ರೀ ಜಿಟಿ, ಸಹಾಯಕ ಕೃಷಿ ನಿರ್ದೇಶಕರು, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ. ಈ ಒಂದು ಮಾಹಿತಿನ ನೀಡ್ತಾ ಇದ್ದೀನಿ. ದಿನಾಂಕ 3/4/5 ಕೃಷಿ ಇಲಾಖೆಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ವಿಸಿಫಾರ್ಮ್ ವತಿಯಿಂದ ಕೃಷಿ ಪ್ರವಾಸೋದ್ಯಮ ಕುರಿತು 3 ದಿನದ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ತರಬೇತಿ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು, ಹಾಗೆ ಅಗ್ರಿಯಾನ ಮೈಸೂರು ಮತ್ತು ವಿಕಸನ ಸಂಸ್ಥೆ ಮಂಡ್ಯ ಅವರ ಸಹಯೋಗದೊಂದಿಗೆ ನಾವು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ವಿಸಿಫಾರ್ಮ್ನಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಆಸಕ್ತ ರೈತ ಬಾಂಧವರು ಈ ಒಂದು ತರಬೇತಿಗೆ ಹಾಜರಾಗಬೇಕಾಗಿ ನಾನು ಈ ಮೂಲಕ ತಮ್ಮಲ್ಲಿ ಕೋರ್ತಾ ಇದ್ದೀನಿ. ತಾವು ಈ ಒಂದು ತರಬೇತಿಗೆ ಹಾಜರಾಗಬೇಕು ಅಂತಂದ್ರೆ ಮುಂಚಿತವಾಗಿ 30 ನವೆಂಬರ್ವರೆಗೆ ನಾವು ನೀಡುವಂತಹ ಮೊಬೈಲ್ ಸಂಖ್ಯೆಗೆ ನೋಂದಣಿಯನ್ನ ಮಾಡ್ಕೋಬೇಕಾಗತ್ತೆ. 8095969769 ಮತ್ತು 9111308450. ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. 8095969679